ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಮೈಸೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ನಾಳೆ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ. ಇಲ್ಲಿಗೆ ಐಪಿಎಲ್ ಟಿ20 ಕ್ರಿಕೆಟ್. ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ನೀರಿನ ಶುದ್ಧತೆ ಕಾಪಾಡುವಲ್ಲಿ ನಿರ್ಲಕ್ಷ್ಯ ಖಂಡಿತ ಸಲ್ಲದು. ಕುಡಿಯುವ ನೀರಿನ ಅಭಾವವಿರುವ ಇಂದಿನ ದಿನಗಳಲ್ಲಿ ನೀರನ್ನು ಮಿತವಾಗಿ ಬಳಸುವುದು, ನೀರಿನ ಪುನರ್ಬಳಕೆಯತ್ತ ಗಮನ ಹರಿಸುವುದು, ನೀರಿನ ಮೂಲ ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೇಳುವರೆ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ಉತ್ಪಾದಕರ ಸಂಸ್ಥೆಗಳು, ಈ ಕುರಿತು ಡಾ ಬಿಎಫ್ ಹುಲ್ಗೂರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಕನಕಪುರ ತಾಲೂಕು ಹೊಸದುರ್ಗದ ಎಚ್ವಿ ಶ್ರೀನಿವಾಸ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರಲಿದೆ. ಮೊದಲಿಗೆ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ರೈತ ಉತ್ಪಾದಕ ಸಂಘಗಳು ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಈ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ನಿವೃತ್ತರಾದ ಡಾಕ್ಟರ್ ಬಿಎಫ್ ಹುಲ್ಗೂರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಹುಲ್ಗೂರ್ ಸರ್ ಅವರು ನಬಾರ್ಡ್ನಲ್ಲೂ ಕೂಡ ಅಧಿಕಾರಿಗಳಾಗಿ ಅನೇಕ ವರ್ಷ ಸೇವೆಗೈದು ಈಗ ಬಂದಿದ್ದಾರೆ. ಡಾಕ್ಟರ್ ಹುಲ್ಗೂರ್ ಸರ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತು ನಮಗೆ ಈ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ರೈತ ಉತ್ಪಾದಕ ಸಂಘಗಳು ಯಾವ್ಯಾವ ತರದ ರೈತರಿಗೆ ಉಪಯೋಗ ಆಗುತ್ತೆ, ಇದು ಹೆಂಗೆ ಆರಂಭ ಮಾಡಲಾಗುತ್ತೆ, ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ ಡಾಕ್ಟರ್ ಹುಲ್ಗೂರ್ ಅವರೇ. ಇದ ನೋಡಿ, ರೈತ ಉತ್ಪಾದಕರ ಸಂಘಗಳು ಇವಾಗ ಆಗಲೇ ಬಹಳ ಮುಂಚೂಣಿಯಲ್ಲಿವೆ. ಅವನ್ನ ಬೇರೆ ಬೇರೆ ಕಡೆ 2-3 ಹಳ್ಳಿಗಳು ಒಂದು ರೈತ ಉತ್ಪಾದಕರ ಸಂಘ ಮಾಡಿದೆ. ಕರ್ನಾಟಕ ರಾಜ್ಯ ಒಂದು ಬಹಳ ಮುಂಚೂಣಿಯಲ್ಲಿದೆ, ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಕ್ಸಲೆಂಟ್ ಸೆಂಟರ್ ಫಾರ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂದ್ರೆ ಉತ್ಕೃಷ್ಟ ಸಂಘ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಗೆ ಉತ್ಕೃಷ್ಟ ಸಂಘ ಅಂತ ಹೇಳಿ ಬೆಂಗಳೂರೊಳಗೆ ಹಾರ್ಟಿಕಲ್ಚರ್ ಕಾಲೇಜ್ ಕ್ಯಾಂಪಸ್ ಒಳಗೆ ಮಾಡಿದ್ದಾರೆ. ಅವರಿಂದ ಅನೇಕ ಏನೋ ಸಹಾಯಗಳು ಈ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮಾಡಲಿಕ್ಕೆ ದೊರೀತಾ ಇದಾವೆ. ಈ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂದ್ರೆ ಏನು, ಇದು ಅದರ ಧ್ಯೇಯ ಏನು ಅಂದ್ರೆ ಏನು? ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂದ್ರೆ ರೈತರಿಂದ ರೈತರಿಗಾಗಿ ಒಂದು ಸಂಸ್ಥೆ ಅಥವಾ ಸಂಘ ಅಂತ ಹೇಳ್ಬೋದು. ಇದನ್ನ ಹೇಗೆ ಸ್ಥಾಪಿಸಲಾಗುತ್ತೆ, ಇದರೊಳಗೆ ಮೆಂಬರ್ ಯಾರು ಅನ್ನೋದನ್ನ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಈಗ 2-3 ಈ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮಾಡಬೇಕಾದ್ರೆ ಈಗ 1,000 ಸದಸ್ಯರು ಬೇಕು. 1,000 ಸದಸ್ಯರು, ಮಿನಿಮಮ್ 500 ಸದಸ್ಯರು ಇರಬೇಕು. ಅವರು ರೈತರು ಇರಬೇಕು. ಪ್ರತಿಯೊಬ್ಬರು 1,000 ಷೇರ್ ಅಮೌಂಟಿನ ಷೇರ್ ತಗೋಬೇಕು. ಅಂದ್ರೆ 1,000 ಜನ ಇದ್ರೆ ಎಷ್ಟಾಯ್ತು, 10,00,000 ಷೇರ್ ಆಗತ್ತೆ. ಈ 10,00,000 ಷೇರ್ ಆದ್ರೆ ಅಂದ್ರೆ ಈ ರೈತರು ಒಂದು ಕಡೆ 2-3 ಹಳ್ಳಿಗಳಿಗೆ ಇದವರು ಒಂದು ಕಡೆ ಕೂತ್ಕೊಂಡು ಒಂದು ಸಂಘ ಸ್ಥಾಪನೆ ಮಾಡಬೇಕು. ಇದರ ಜೊತೆಗೆ ನಮ್ಮಲ್ಲಿ ಅನೇಕ ಸಂಘಗಳು ಸ್ಮಾಲ್ ರೀತಿಯೊಳಗೆ ಇದಾವೆ. ವಾಟರ್ ಶೆಡ್ ಸಂಘ ಅಂತ ಇರ್ತಾವು, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಇರ್ತಾವು. ಅವುಗಳನ್ನು ಕೂಡ ನಾವು ರೈತರ ಉತ್ಪಾದಕರ ಸಂಘಗಳಾಗಿ ಪರಿವರ್ತನೆ ಮಾಡಬಹುದು. ಯಾಕಂದ್ರೆ ನಮ್ಮಲ್ಲಿ ಈ ಸಾಂಘಿಕ ಜೀವನ ಬಹಳ ದಿವಸದಿಂದ ನಡೆದಿದೆ. ಈ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂದ್ರೆ ಸ್ವಸಹಾಯ ಸಂಘಗಳು, ಅದು ಮಹಿಳೆಯರೊಳಗೆ ಬಹಳ ವರ್ಷದಿಂದ ಇದಾವು. ಅವರು ಆಲ್ರೆಡಿ ಅವರು ಇದಾರೆ, ಅವ್ರನ್ನ ಕೂಡ ನಾವು ರೈತ ಉತ್ಪಾದಕರ ಸಂಘ ಅಥವಾ ಕಂಪನಿಯಾಗಿ ನಾವು ಮಾರ್ಪಡಿಸಬಹುದು. ಅಂದ್ರೆ ಈಗ ಒಂದು ಗುಂಪು ಗುಂಪಾಗಿ ರೈತರು ಎಲ್ಲ ಸೇರಿ ಇದನ್ನ ಮಾಡಿಕೊಂಡ್ರೆ ಉತ್ತಮ ಅಂತೀರಿ. ಹೌದು, ರೈತ ಉತ್ಪಾದಕ ಸಂಘ ಅಥವಾ ಕಂಪನಿಗಳ ಅವಶ್ಯಕತೆ ಉಂಟೇನು ಡಾಕ್ಟರ್ ಹುಲ್ಗೂರ್ ಅವರೇ? ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಮ ಈಗ ನಾವು ಏನೋ ಮಾರ್ಕೆಟ್ ಹೋದ್ರೆ, ಈಗ ಒಂದು ಬಾಟಾ ಅಂಗಡಿಗೆ ಹೋಗ್ತೀವಿ, ಅಲ್ಲಿ ಬಾಟಾ ಶೂಸ್ ಅವನು 999 ರೂಪಾಯಿ 99 ಪೈಸಾ ಅಂತ ಬರೆದಿರ್ತಾನೆ, ಬೋರ್ಡ್ ಹಾಕ್ಬಿಡ್ತಾನೆ, ಬೋರ್ಡ್ ಇದ್ರ ಮೇಲೆ ಬರೆದ್ಬಿಟ್ಟಿರ್ತಾನೆ. ಆದ್ರೆ ನಾವೇ ರೈತರು ರಾಗಿ ತಗೊಂಡು ಹೋಗ್ತಾರ, ಜೋಳ ತಗೊಂಡು ಹೋಗ್ತಾರ, ಅಥವಾ ಇತ್ತೀಚೆಗೆ ನಾವು ಉಳ್ಳಾಗಡ್ಡಿ ಈರುಳ್ಳಿ ತಗೊಂಡು ಹೋಗ್ತಾರೆ, ಅವರು ಏನ್ ಮಾಡ್ತಾರೆ ಮಾರ್ಕೆಟ್ ನೊಳಗ ನಮ್ಮ ಉಳ್ಳಾಗಡ್ಡಿಗೆ ಅಥವಾ ಇನ್ಯಾವ್ದು ವಸ್ತುಗೆ ಬೋರ್ಡ್ ಬರೆಯಕ್ಕಾಗಲ್ಲ, ಬೋರ್ಡ್ ಬರೆದಿರ್ತಾರೆ. ಅವರು ಅವರು ನನ್ನ ಶೂ ಖರೀದಿ ಮಾಡಿ 900 ರೂಪಾಯಿ ಅಂತ ಬೋರ್ಡ್ ಹಾಕ್ತಾನ. ಅವನು ತನಗೆ ಏನ್ ನಾಲ್ಕು ಜನ ಐದು ಜನ ಅವ್ರನ್ನ ಕೂಗಿಸಿಕೊಂಡು ಅವ್ ಎಷ್ಟು ಕೂಗ್ತಾನ ಅಷ್ಟೇ ಅದೇ ಫೈನಲ್. ಅದು ಅದೇ ಫೈನಲ್. ನಾವು ರೈತರು ಅನ್ನೋರು ನಮಗೆ ಈ ನಾನು ಇಷ್ಟಕ್ಕೆ ಮಾಡ್ತೀನಪ್ಪ ಅನ್ನುವಂತ ಶಕ್ತಿ ಇಲ್ಲ ನಮಗೆ. ಯಾಕಂದ್ರೆ ನಮ್ಮ ಏನೋ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಷ್ಟ ಇರ್ತದೆ, ಅದಕ್ಕೆ ನಾವು ಮನೆಯೊಳಗೆ ಇದ್ದದ್ದು ಪ್ರೊಡ್ಯೂಸ್ ತಗೊಂಡು ಹೋಗಿ ಮಾರ್ಕೆಟ್ಗೆ ಕೊಟ್ಟಿರ್ತೀವಿ. ಮಾರ್ಕೆಟ್ಗೆ ಕೊಡೋ ಪರಿಸ್ಥಿತಿ ಒಳಗೆ ಯಾವಾಗ ಬರುತ್ತೆ ಅಂದ್ರೆ ನಮಗೆ ಅತ್ಯಂತ ಹಣದ ಅವಶ್ಯಕತೆ ಇದ್ದಾಗ ಬರುತ್ತೆ. ಹಾಗಾಗಿ ನಮ್ಗೆ ಬಾರ್ಗೇನಿಂಗ್ ಪವರ್ ಅಂದ್ರೆ ಕೊಡುಕೊಳ್ಳಿ ಇದನ್ನ ಅದನ್ನ ಇದನ್ನ ಮಾಡ್ಲಿಕ್ಕೆ ಚೌಕಾಸಿ ಮಾಡುವಂತ ಶಕ್ತಿನೇ ಉಳಿದಿಲ್ಲ ರೈತರಿಗೆ. ನಾವು ಚೌಕಾಸಿ ಮಾಡೋದಿಲ್ಲ, ಹಾಗಾಗಿ ಕೇಳಿದ ರೇಟಿಗೆ ನಾವು ಮಾರ್ಬೇಕಾಗುತ್ತೆ. ಈಗ ಅದನ್ನ ನಾವು ರೈತರು ನಮ್ಮ ಮಾಲಿಗೆ ನಾವೇ ಏನೋ ಪ್ರೈಸ್ ಅಥವಾ ನಾವೇ ನಿರ್ಧಾರ ಮಾಡುವಂತ ಶಕ್ತಿ ಬರಬೇಕಾದ್ರೆ ನಮ್ಮಲ್ಲಿ ಸಂಘಟನಾ ಶಕ್ತಿ ಬೇಕು. ಹಾಗಾಗಿ ರೈತ ಬಾಂಧವರು ಎಲ್ಲರೂ ಒಟ್ಟುಗೂಡಿ ಒಂದು ಇದೇ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಥವಾ ರೈತ ಉತ್ಪಾದಕರ ಸಂಘ ಅಂತ ಒಂದು ಏನಿದೆ ಅಲ್ಲ, ಇದು ಒಂದು ಅದಕ್ಕೆ ಒಂದು ವಾಹನ. ಇದನ್ನ ಉಪಯೋಗ ಮಾಡಿಕೊಂಡು ಎಲ್ಲರೂ ನೀವು ಒಗ್ಗಟ್ಟಾಗಿ ಒಂದು ನಿಮ್ಮ ಉತ್ಪನ್ನಕ್ಕೆ ನೀವೇ ಬೆಲೆ ನಿರ್ಧರಿಸುವ ಒಂದು ತಾಕತ್ತು ಬರ್ತದೆ. ರೈತ ಉತ್ಪಾದಕರ ಕಂಪನಿ ಅಂದ್ರೆ ಏನು ಡಾಕ್ಟರ್ ಹುಲ್ಗೂರ್ ಅವರೇ? ರೈತ ಉತ್ಪಾದಕರ ಕಂಪನಿ ಅಂದ್ರೆ ಈಗ ನಾವು ಆಗಲೇ ಹೇಳಿದಂಗೆ ಮಿನಿಮಮ್ 500 ರೈತರು, ಮ್ಯಾಕ್ಸಿಮಮ್ ಎಷ್ಟಾದ್ರೂ ಆಗ್ಬಹುದು 1000 ಈಸ್ ಬಹಳ ಇದು. ಒಬ್ಬೊಬ್ರು 1,000 ರೂಪಾಯಿ ಹಾಕಿ ಷೇರು ಬಂಡವಾಳ ಹಾಕಿ ಈಗ 500 ಅಂದ್ರೆ 500,000 ಆಗತ್ತೆ. 1,000 ರೂಪಾಯಿ ಹಾಕಿದ್ರೆ ಮತ್ತೆ ಅದಕ್ಕೆ 10,00,000 ಆಗತ್ತೆ. ಈಗ 10 ಜನ ರೈತರಿಂದ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಒಬ್ಬ ಒಂದು 2,00,000 ಹಾಕದ್ನಪ್ಪ ಆ ರೀತಿ 10 ಜನ 10 ಜನ 2,50,000 ಆ ರೀತಿ ಬರಲ್ಲ ಅದು. ಯಾಕಂದ್ರೆ ಈಗ ನಾವು ನೀವು ಹೇಳಿದ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಈಗಾಗಲೇ ನಮ್ಮಲ್ಲೇ ನಾ ಹೇಳಿದ ಆಗಲೇ ಸ್ವಸಹಾಯ ಗುಂಪುಗಳಿದಾವು, ಅದರೊಳಗೆ 10-20 ಜನ ಇರ್ತಾರೆ. 10-20 ಜನ ಇರ್ತಾರಲ್ಲ, ಅದರೊಳಗೆ 2-3 ಗುಂಪು ಕೂಡಿಕೊಂಡು ಅವರು ಒಂದು ಸಂಘ ರೈತ ಉತ್ಪಾದಕ ಸಂಘ ಮಾಡಬಹುದು. ಈಗ 10 ಜನ ರೈತರು ಇದ್ದಾರೆ, 10 ಜನ ಅಂತ 10 ಸಂಘ ಮಾಡಿಕೊಂಡು ಕೂಡಿಕೊಂಡು ಮಾಡಬಹುದು. ಅಲ್ಲ, ಈಗ 10 ಜನ ನಮ್ಮ ಊರಲ್ಲೇ ಒಂದು 10 ಜನ, ಈಗ ಮಲೆನಾಡಲ್ಲೆಲ್ಲ ಚಿಕ್ಕ ಚಿಕ್ಕ ಹಳ್ಳಿಗಳು, ಅಲ್ಲಿ 10 ಮನೆ ಅಂದ್ರೆ ಅದು ದೊಡ್ಡ ಊರಾಯ್ತದು. ಈಗ ಏನಿದೆ ಡಾಕ್ಟರ್ ಹುಲ್ಗೂರ್ ಅವರೇ, ಈಗ ಈ ಒಂದು ಕೃಷಿ ಉತ್ಪನ್ನ ಸಹಕಾರ ಸಂಘ ಅಂತ ನಾವೇನು ಕಂಪನಿ ಮಾಡ್ಕೋತೇವಲ್ಲ, ಇದು ಸಾಮಾನ್ಯವಾಗಿ ಎಷ್ಟೆಷ್ಟು ರೈತರು ಮಾಡ್ಕೊಳ್ಬಹುದು ಅಂತ ನಾವು ಹೇಳಿದ್ದೇವೆ. ಈಗ ಆ ಊರಿಗೆ ಸಂಬಂಧಪಟ್ಟಾಗೆ ಆ ಊರಿನ ರೈತರು ಒಟ್ಟಾಗಿ ಅವ್ರು ಒಮ್ಮತ ಇರ್ಬೇಕು, ಅವರಿಗೆ ಅಷ್ಟೇ ಒಮ್ಮತ ಇರ್ಬೇಕು, ಪ್ರಮುಖವಾಗಿ ಇರ್ಬೇಕಾಗಿದ್ದು. ಈಗ 10-20 ಎಷ್ಟೇ ಪ್ರಮಾಣದ ರೈತರಿರಲಿ ಅದು ಮುಖ್ಯ ಅಲ್ಲ, ಆದ್ರೆ ಅವರು ಈಗ ಒಂದು ತಾವು ಬಂಡವಾಳ ಹಾಕಿರ್ತಾರೆ. ಈಗ ಒಬ್ಬೊಬ್ರು 1,000 ಹಾಕಿರ್ತಾರೋ 1,00,000 ಹಾಕಿರ್ತಾರೋ ಏನೋ ಅವ್ರದ್ದು ಅಷ್ಟಾಗಿರುತ್ತದು. ಆದ್ರೆ ಸರ್ಕಾರ ಒಂದಕ್ಕೆ ಎಷ್ಟು ಕೊಡಬಹುದು? ಸರ್ಕಾರ ಮತ್ತೆ ನೀವು 10,00,000 ಕೂಡಿಸಿದ್ರೆ 10,00,000 ಕೊಡ್ತಾರೆ. 10 ಜನ 5,00,000 ಕೊಟ್ರೆ ಅವರು 5,00,000 ಕೊಡ್ತಾರೆ. ಈಗ 10 ಜನ ಇದಾರೆ, 10,00,000 ಆಯ್ತು, ಸರ್ಕಾರ 10,00,000 ಕೊಡುತ್ತೆ. ಆತರ ನಾವು ಸಂಸ್ಥೆ ಕಟ್ಟಬೇಕಾಗುತ್ತೆ. ಆಮೇಲೆ ಇದರ ಏನು ಒಂದು ಅಡ್ವಾಂಟೇಜ್ ಅಂತ ಏನಂದ್ರೆ, ನಾನು ಆಗಲೇ ಹೇಳಿದ ಅನುಕೂಲತೆ ಏನಂದ್ರೆ, ನಮ್ಮ ಬೆಲೆ ನಮ್ಮ ವಸ್ತುವಿನ ಬೆಲೆಯನ್ನ ನಾವು ನಿರ್ಧರಿಸುವಂತ ಒಂದು ಕಾಲ ಬರ್ತದೆ. ಯಾಕಂದ್ರೆ ಈಗ ಪ್ರತಿಯೊಬ್ಬರಿಗೂ ಆಹಾರ ಧಾನ್ಯಗಳು ಬೇಕು, ಆಹಾರ ಧಾನ್ಯಗಳನ್ನು ಬೆಳೆಯೋರು ನಾವು ರೈತ ರೈತರು. ಈಗ ನಾವು ರೈತರೇ ನಾವು ಒಂದ್ ಕಡೆ ಕೂಡಿಸಿಕೊಂಡು ಈಗ ಒಂದು 1,000 ಶೇರ್ ಹೋಲ್ಡರ್ದು ಒಂದು ರೈತ ಗುಂಪಿದೆ. ಅದಕ್ಕೆ ಅವರು ಬರೀ ಜೋಳ ಬೆಳೀತಾರ ಅಥವಾ ರಾಗಿ ಬೆಳೀತಾರ ಅಂತ ತಿಳ್ಕೊಳ್ರಿ. ನೀವೆಲ್ಲ ರಾಗಿ ಬೆಳೆದದ್ದನ್ನೆಲ್ಲ ರೈತ ಸಂಘ ಉತ್ಪಾದಕ ಸಂಘದೊಳಗ ಅದನ್ನ ಎಲ್ಲಾ ಮೆಂಬರ್ಸ್ ಇದ್ದನು ಕಲೆಕ್ಟ್ ಮಾಡಿ ಒಂದು ಗೋಡೌನ್ದೊಳಗೆ ಇಡ್ತೀರಿ. ಅದನ್ನ ನೀವು ಒಂದು ದೊಡ್ಡ ಪ್ರಮಾಣದೊಳಗೆ ಇಟ್ಕೊಂಡು ಹೋಗಿ ನೀವು ಯಾರೋ ಒಬ್ಬ ಮಾರ್ಕೆಟ್ ನೊಳಗ ನೀವು ಏನು ನೆಗೋಷಿಯೇಟ್ ಮಾಡ್ತೀರಿ ಅಂದ್ರೆ ವಿಚಾರ ವಿನಿಮಯ ಮಾಡ್ತೀರಿ, ಚೌಕಾಸಿ ಮಾಡ್ತೀರಿ. ನನ್ನ ಹತ್ರ ಎಷ್ಟಪ್ಪ ಒಂದು 100 ಟನ್ ರಾಗಿ ಇದೆ, 50 ಟನ್ ಜೋಳ ಇದೆ, 20 ಟನ್ ಗೋಧಿ ಇದೆ, ಇವನ್ನ ನೀವು ಮಾರ್ಕೆಟ್ ಮಾಡಲಿಕ್ಕೆ ನಿಮಗೆ ಒಂದು ಧೈರ್ಯ ಬರ್ತದೆ, ನಿಮಗೆ ಒಂದು ಶಕ್ತಿ ಬರ್ತದೆ, ಇದರ ಬೆಲೆ ನಾ ಇಷ್ಟಾದ್ರೂ ಕೊಡ್ತೀನಿ ಅಂತ ಹೇಳ್ಬೋದು. 100 ಟನ್ ರಾಗಿ ಇರ್ತದಲ್ಲ, ರಾಗಿಗೆ 1 ಟನ್ಗೆ ನಾನು ಒಂದು ಕ್ವಿಂಟಲ್ಗೆ ನಾನು ಎಷ್ಟಪ್ಪ 40 ರೂಪಾಯಿ ಕೆಜಿ ಅಂತ ಅಂದಂಗೆ ಅಂದ್ರೆ ಒಂದ್ ಕ್ವಿಂಟಲ್ಗೆ 4,000 ರೂಪಾಯಿ ಕೊಡ್ತೀನಿ ಅಂತ ಈ ರೀತಿ ನೀವು ಇದನ್ ಮಾಡಬಹುದು. ಇರದೇ ಇದ್ರೆ ಏನ್ ಮಾಡ್ತಾರೆ ಅಂದ್ರೆ 10 ರೂಪಾಯಿ 10 ರೂಪಾಯಿ ಇದಕ್ಕೆ ಬೆಲೆನ ಕಟ್ತಾರೆ. ಹಾಗಾಗಿ ನಮಗೆ ನೆಗೋಷಿಯಬಲ್ ಕೆಪಾಸಿಟಿ ಬರ್ತದೆ, ಅಂದ್ರೆ ನಾವು ಚೌಕಾಸಿ ಮಾಡಿ ನಮ್ಮ ಬೆಲೆಗೆ ನಿರ್ಧಾರ ಮಾಡಿ ನಾವು ಕೊಡುವಂತ ಒಂದು ಶಕ್ತಿ ಬರ್ತದೆ ನಮ್ಮ ಇದಕ್ಕೆ. ಇದ್ರ ಜೊತೆಗೆ ಮತ್ತೇನ್ ಮಾಡಬಹುದು ಅಂದ್ರೆ ನಿಮಗೆ ಬೇಕಾದಂತ ಪರಿಕರಗಳಿರ್ತಾವ. ಹೌದು ಅಲ್ಲ, ಈಗ ಅದಾಯ್ತು ಡಾಕ್ಟರ್ ಹುಲ್ಗೂರ್ ಸರ್ ಅವರೇ. ಈಗ ಕೃಷಿ ಉತ್ಪಾದಕರ ಕಂಪನಿಗಳ ವಿಶೇಷತೆ ಏನಿರುತ್ತೆ ಅದ್ರ ಬಗ್ಗೆ ಹೇಳಿ. ಅದೇ ವಿಶೇಷತೆನ ನಾನು ಹೇಳಿದ್ದು ಏನಂದ್ರೆ, ಈಗ ನಿಮಗೆ ಏನಾದರೂ ಫರ್ಟಿಲೈಸರ್ ಬೇಕು, ಸೀಡ್ಸ್ ಬೇಕು, ಪೆಸ್ಟಿಸೈಡ್ ಬೇಕು, ಮತ್ತೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬೇಕು, ಇವೆಲ್ಲ ಬೇಕಾದ್ರೆ ನೀವೇನ್ ಮಾಡ್ತೀರಿ, ಹೋಗಿ ಯಾರೋ ಡೀಲರ್ ಹತ್ರ ತಗೊಂಡ್ಬರ್ತೀರಿ. ಅದರ ಬದಲಿ ನೀವೇ ಡೈರೆಕ್ಟ್ ಏನು ಹೋಲ್ಸೇಲ್ ಮಾಡ್ತಿರ್ತಾರಲ್ಲ ಫರ್ಟಿಲೈಸರು, ಅದಕ್ಕೆ ಫ್ಯಾಕ್ಟ್ರಿಯಿಂದನ ತಗೊಂಡ್ಬರ್ಬೋದು. ನಿಮಗೆ ಏನೋ ಒಂದು 1,000 ಮೆಂಬರ್ ಇದ್ರೆ ನಿಮ್ಮ ಮೆಂಬರ್ಗೆ ಒಂದು 100 ಕ್ವಿಂಟಲ್ ಯೂರಿಯಾ ತಗೊಂಡ್ಬರ್ಬೋದು, ಅಥವಾ 50 ಕ್ವಿಂಟಲ್ DAP ತರಬಹುದು, ಜೋಳ ಬೆಳೀತಾ ಇದ್ರೆ ಜೋಳ ಬೀಜ ತರಬಹುದು. ಅದೇ ತಂದು ಶೇಖರಣೆ ಮಾಡಿ ನಿಮ್ಮ ರೈತರಿಗೆ, ನಿಮ್ಮ ಮೆಂಬರ್ಸ್ಗೆ, ಶೇರ್ ಹೋಲ್ಡರ್ಸ್ಗೆ ನೀವು ಸ್ವಲ್ಪ ಕನ್ಸೆಷನ್ ರೇಟ್ ನೊಳಗ ಕೊಡಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ, ನೀವು ಇಂಡಿವಿಜುವಲ್ ಆಗಿ 100 ಫಾರ್ಮರ್ಸ್ ಇದ್ರೆ ಊರೊಳಗೆ 100 ಜನ ಹೋಗ್ತಾರೆ ಫರ್ಟಿಲೈಸರ್ ತರಲಿಕ್ಕೆ, 100 ಜನನು ಸೀಡ್ ತರಲಿಕ್ಕೆ ಹೋಗ್ತೀರಾ, ಪೆಸ್ಟಿಸೈಡ್ ತರಲಿಕ್ಕೆ ಹೋಗ್ತೀರಾ. ಹಾಗಾಗಿ ನಿಮಗೆ ಹೋಗ್ಲಿಕ್ಕೆ ಟ್ರಾನ್ಸ್ಪೋರ್ಟ್ ಅಲ್ಲದೆ ನೀವು ಒಬ್ಬೊಬ್ರು ಹೋದಾಗ ನಿಮ್ಗೆ ನಿಮ್ ಕಡೆಯಿಂದ ದುಡ್ಡು ಜಾಸ್ತಿ ತಗೊಳ್ತಾರೆ, ಮಾರ್ಕೆಟ್ ಬೆಲೆ ನಿಮ್ಗೆ ಜಾಸ್ತಿ ಬೀಳ್ತದೆ. 10 ಜನ ರೈತರಿದ್ರೆ 10 ಜನ ನೀವು ಮಾರ್ಕೆಟ್ಗೆ ಹೋಗ್ತೀರಿ, ಮಾರ್ಕೆಟ್ ಬದಲಿಗೆ ಒಬ್ಬನೇ ಯಾರೋ ಹೋಗೋದು, ಒಬ್ಬನೇ ಗಾಡಿ ಮೂಲಕ ಹೆಂಗ ತರಿಸ್ಕೊಳ್ಳೋದು, ಟ್ರಾನ್ಸ್ಪೋರ್ಟ್ ಕಡಿಮೆ ಆಗುತ್ತೆ. ಹೌದು, ಆಮೇಲೆ ನೀವು 10 ಕೆಜಿ ತಗೊಳ್ಳೋದು ಬದಲು ನೀವು 10 ಟನ್ ತಗೊಂಡ್ರೆ ನಿಮ್ಗೆ ಟ್ರಾನ್ಸ್ಪೋರ್ಟ್ ಕಡಿಮೆ ಆಗುತ್ತೆ, ನೀವು ಜಾಸ್ತಿ ತಗೊಂಡಂಗ ಅದರ ರೇಟ್ ಕಡಿಮೆ ಆಗುತ್ತೆ, ನಿಮ್ ಕನ್ಸೆಷನ್ ರೇಟ್ ಸಿಗುತ್ತೆ. ಹೀಗಾಗಿ ನಿಮ್ಮ ಎಲ್ಲಾ ಉತ್ಪನ್ನಗಳಿಗೆ ಮಾರಾಟ ಮಾಡ್ಲಿಕ್ಕೂ ಆಯ್ತು, ನೀವು ಪರ್ಚೇಸ್ ಮಾಡ್ಲಿಕ್ಕೂ ಆಯ್ತು, ಬಹಳ ನಿಮ್ಮ ಹಣ ಉಳಿತಾಯ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ. ಈಗ ಈ ಒಂದು ಸಹಕಾರ ಸಂಘ ಮತ್ತೆ ಈಗ ಕೃಷಿ ಉತ್ಪಾದಕರ ಕಂಪನಿ, ಈ ಎರಡರ ಮಧ್ಯೆ ಏನೇನು ವ್ಯತ್ಯಾಸ ನಾವು ನೋಡಬಹುದು ಡಾಕ್ಟರ್ ಹುಲ್ಗೂರ್ ಅವರೇ? ಸಹಕಾರ ಸಂಘ ಅಂದ್ರೆ ಏನಂದ್ರೆ, ಕೃಷಿ ಉತ್ಪಾದಕರ ಕಂಪನಿ ಇವು ಎರಡು ಇದರೊಳಗೆ ಮಾಡಬಹುದು. ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, FPO, ಅದು ಸಹಕಾರ ಇದ್ರೊಳಗೂ ಆಕ್ಟ್ ನೊಳಗೂ, ಕೋಆಪರೇಟಿವ್ ಆಕ್ಟ್ ನೊಳಗೂ ರಿಜಿಸ್ಟರ್ ಮಾಡಬಹುದು, ಕಂಪನಿ ಆಕ್ಟ್ ನೊಳಗೂ ರಿಜಿಸ್ಟರ್ ಮಾಡಬಹುದು. ಇಲ್ಲೇ ಸಹಕಾರ ಸಂಘದೊಳಗ ಒಂದು ವಿಶೇಷತೆ ಏನಂದ್ರೆ, ಪ್ರತಿಯೊಬ್ಬ ರೈತ ಸಣ್ಣವಿರಲಿ ದೊಡ್ಡವಿರಲಿ ಎಲ್ಲರಿರಲಿ ಎಲ್ಲರಿಗೂ ಒಂದೇ ವೋಟ್ ಇರುತ್ತೆ, ಒಂದೇ ಯೂನಿಫಾರ್ಮ್ ಇದಿರುತ್ತೆ. ಕಂಪನಿ ಒಳಗೆ ಸ್ವಲ್ಪ ಅದು ಶೇರ್ ಇರತಕ್ಕಂತ ಇದರೊಳಗೆ ವೋಟಿಂಗ್ ಪವರ್ ಇರುತ್ತೆ. ಹಾಗಾಗಿ ಕಂಪನಿಗೆ ಕಿಂತ ಸಹಕಾರ ಸಂಘ ಬಹಳ ಅನುಕೂಲ. ಈ ಉತ್ಪಾದಕರ ಕಂಪನಿ ಅಂತಮಲ್ಲ, ಅದು ಯಾರಿಂದ ಮತ್ತೆ ಯಾವ ಭಾಗದ ರೈತರು, ಯಾವ ತರ ಗುಂಪುಗಳು ಅವರು ಆ ಒಂದು ಕಂಪನಿನ ಸ್ಥಾಪನೆ ಮಾಡಿಕೊಂಡ್ರು ಉತ್ತಮ ಅಂತೀರಿ? ಅದೇ ನಾ ಹೇಳಿದ್ನಲ್ಲ, ಇವಾಗ ಉತ್ಪಾದಕರ ಕಂಪನಿ ಸ್ಥಾಪನೆ ಹೇಗೆ ಅಂದ್ರೆ, ಅವಾಗ ನಾವು ಮಾತಾಡಿದ್ವಲ್ಲ, ಯಾವುದೇ 10 ಅಥವಾ ಹೆಚ್ಚಿನ ಸಂಖ್ಯೆಯ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡವರು, ಉತ್ಪಾದನೆ ಮಾಡ್ತಾ ಇರೋರು 10 ಇಂತ ಹೆಚ್ಚಿಗೆ ಇದ್ದವರು, ಅವರು ಒಂದು ಗುಂಪು ಮಾಡಿಕೊಂಡು ಅವರು ತಾವೇ ಒಂದು ಕಂಪನಿ ಸ್ಟಾಪ್ ಮಾಡಬಹುದು ಅಥವಾ FPO ಮಾಡಬಹುದು. ಈ ಕಂಪನಿ ನೋಂದಣಿ ಕಾಯ್ದೆ ಕಲಂ 581B ಸೂಚಿಸಲ್ಪಟ್ಟ ದೇಯೋದ್ದೇಶಗಳನ್ನು ನಮೂದಿಸಿ ಉತ್ಪಾದಕರ ಕಂಪನಿ ಸ್ಥಾಪಿಸಬಹುದು. ಉತ್ಪಾದಕರ ಕಂಪನಿಯ ಆಡಳಿತ ಮಂಡಳಿಯ ಸದಸ್ಯರನ್ನ ಹೆಂಗೆ ಆಯ್ಕೆ ಮಾಡ್ಕೋತಾರೆ ಅದನ್ನ ತಿಳಿಸಿ ಡಾಕ್ಟರ್ ಹುಲ್ಗೂರ್ ಅವರೇ. ಉತ್ಪಾದಕರ ಕಂಪನಿಯ ಆಡಳಿತ ಮಂಡಳಿಯನ್ನ ಕನಿಷ್ಠ 5-15 ಮೀರದಂತೆ ನಿರ್ದೇಶಕರಿರಬೇಕು. ಇದನ್ನ ಪ್ರತಿ ವರ್ಷ ನಡೆಯುವ ಸಾಮಾನ್ಯ ಸಭೆ ಅಂದ್ರೆ ಜನರಲ್ ಬಾಡಿ ಮೀಟಿಂಗ್ ಇರ್ತದಲ್ಲ, ಎಲ್ಲ ಏನು 1,000 ಮೆಂಬರ್ ಇರ್ತಾರಂತ ತಿಳ್ಕೊಳ್ಳಿ, ಶೇರ್ ಹೋಲ್ಡರ್ಸ್ ಅವ್ರದ್ದು ಒಂದು ವರ್ಷಕ್ಕೆ 1 ಸಲ 2 ಸಲ ನೀವು ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕು. ಜನರಲ್ ಬಾಡಿ ಮೀಟಿಂಗ್ನೊಳಗೆ ನೀವು 5 ಅಥವಾ 15 ಜನರನ್ನ ಡೈರೆಕ್ಟರ್ನಂತ ಮಾಡಬೇಕು. ಅದೇ ರೀತಿ ಅಂದ್ರೆ ಜನರಲ್ ಬಾಡಿಯಿಂದ ನೀವು ಏನೋ ಸೆಲೆಕ್ಟ್ ಮಾಡಬೇಕು ಅಥವಾ ಜನರಲ್ ಬಾಡಿ ಕನ್ಸೆನ್ಸಸ್ ತಗೊಂಡು ನೀವು ಅವ್ರನ್ನ ಅಪಾಯಿಂಟ್ ಮಾಡಬೇಕು. ಈಗ ಉತ್ಪಾದಕರ ಕಂಪನಿ ಆಡಳಿತ ಮಂಡಳಿ ಬಗ್ಗೆ ಮಾತಾಡಿದ್ದಾಯ್ತು. ಈ ಕಂಪನಿಯ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಾಯಿಸಿ 90 ದಿನಗಳಲ್ಲಿ ಈ ನಿರ್ದೇಶಕರ ಮಂಡಳಿ ಆಯ್ಕೆ ಆಗಬೇಕು. ಅದೇ 5-15 ಜನರನ್ನ ರೆಪ್ರೆಸೆಂಟೇಟಿವ್ನ ನಾವು ಸೆಲೆಕ್ಟ್ ಮಾಡಬೇಕು. ನಿರ್ದೇಶಕರು ಜನರಲ್ ಬಾಡಿ ಮೀಟಿಂಗ್ನೊಳಗೆ ಸೆಲೆಕ್ಟ್ ಆಗ್ತಾರೆ. ಆಮೇಲೆ ಈಗ ನಮ್ಮ ಉತ್ಪಾದಕರ ಕಂಪನಿ ಅಥವಾ ಸಂಘಕ್ಕೆ ಒಬ್ಬ CEO ಅಂತ ಬೇಕು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಬೇಕು, ಮತ್ತೆ ಬೇರೆ ಬೇರೆ ತಜ್ಞರು ಬೇಕು. ಅವ್ರು ಯಾರಾಗಿರ್ತಾರೆ? ಅವರೊಳಗಿನವರೇ ಅಥವಾ ಬೇರೆ? ಇಲ್ಲ, ಅವರು ಬೇರೆ ತಜ್ಞರು. ಅಂದ್ರೆ ಅವರೊಳಗೆ ನಮ್ಮ ಹಳ್ಳಿಯೊಳಗೆ ಯೂಶ್ವಲಿ ತಜ್ಞರು ಸಿಗೋದು ಕಷ್ಟ. ಈಗ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇದ್ದವ್ರು ಬರಬೇಕು. ಅವ್ರನ್ನ ನಾವು ನಮ್ಮ ಆಡಳಿತ ಮಂಡಳಿ ಏನಿರ್ತದಲ್ಲ ಅವರು ಸೆಲೆಕ್ಟ್ ಮಾಡ್ತಾರೆ. ಈ ಉತ್ಪಾದಕ ಕಂಪನಿಯ ನಿರ್ದೇಶಕರ ಮಂಡಳಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಕಂಪನಿ ಸೆಕ್ರೆಟರಿ ಇರ್ತಾರೆ, CEO ಇರ್ತಾರೆ, ಹಣಕಾಸು ನಿರ್ದೇಶಕ ಇರ್ತಾರೆ. ಇವ್ರನ್ನ 3-4 ಜನರನ್ನ ಈ ನಮ್ಮ ನಿರ್ದೇಶಕರು ಸೆಲೆಕ್ಟ್ ಮಾಡ್ತಾರೆ. ಕಂಪನಿ ಸೆಕ್ರೆಟರಿ ಮತ್ತು ತಜ್ಞರನ್ನು ಸರ್ವ ಸದಸ್ಯರ ಸಭೆಯಲ್ಲಿ ಠರಾವು ಮಾಡಿದ ಅನ್ವಯ ನೇಮಿಸಬೇಕು. ಅಂದ್ರೆ ಸರ್ವ ಸದಸ್ಯರ ಜನರಲ್ ಬಾಡಿ ಇದರೊಳಗೆ ನಾವು ಇವ್ರನ್ನ ಸೆಲೆಕ್ಟ್ ಮಾಡಿ ಅಪಾಯಿಂಟ್ ಮಾಡಬೇಕು. ದೇರ್ ಆಲ್ ಪೇಡ್ ಎಂಪ್ಲಾಯೀಸ್. ಪೇ ಆಗಿರ್ತದೆ, ಹೊಸಬ್ರನ್ನೇ ನೀವು ಆಯ್ಕೆ ಮಾಡ್ಕೋಬೇಕು. ಅವ್ರು ಎಕ್ಸ್ಪರ್ಟ್ಸ್. ಕೃಷಿ ಉತ್ಪನ್ನ ಏನು ನೀವು ಉತ್ಪಾದಕರ ಸಂಘ ಮಾಡ್ಕೊಂಡ್ಮೇಲೆ ನೌಕರರನ್ನ ನೀವು ತಗೋಬೇಕು. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಆಮೇಲೆ ಇದು ಫೈನಾನ್ಸ್, ಆಮೇಲೆ ಕಂಪ್ಯೂಟರ್ ಆಪರೇಟರ್, ಆಮೇಲೆ ಅಕೌಂಟೆಂಟ್, ಇವ್ರನ್ನೆಲ್ಲ ನಾವು. ಈಗ ಮೂಲ ಉತ್ಪಾದಕರ ಬಂಡವಾಳ ಹೆಂಗಿರುತ್ತೆ ಅಲ್ಲಿ ಕಂಪನಿಯಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಆಗ್ಲೇ ಹೇಳಿ ಈಗಲೇ ಹೇಳಿದಂಗೆ ನಾನು ಅದೇ ಹೇಳಿದೆ. ಒಬ್ಬ ಮೆಂಬರ್ಗೆ ನಾವು ಯೂಶ್ವಲಿ 1,000 ರೂಪಾಯಿ ಶೇರ್ ಅಮೌಂಟ್ ಮಾಡೋದು. ಈಗ ನಾವು ಹೇಳಿದಂಗೆ 500 ಶೇರ್ ಹೋಲ್ಡರ್ ಇದ್ರೆ ಅದು 5 ಲಕ್ಷ ಆಗತ್ತೆ. ಆಮೇಲೆ 1,000 ಶೇರ್ ಹೋಲ್ಡರ್ ಇದ್ರೆ 10 ಲಕ್ಷ ಆಗತ್ತೆ. ಈ 10 ಲಕ್ಷ ಏನಾಗತ್ತೆ, ಇದು ಷೇರು ಬಂಡವಾಳ ಆಗತ್ತೆ. ಇದು ಕ್ಯಾಪಿಟಲ್ ಫಾರ್ ದಿ ಪ್ರೊಡ್ಯೂಸರ್, FPO ಪ್ರೊಡ್ಯೂಸರ್ ಕಂಪನಿಗೆ ಅಥವಾ ಸಂಸ್ಥೆಗೆ. ಈ ಕ್ಯಾಪಿಟಲ್ ಜೊತೆಗೆ ನಾನು ಹೇಳಿದಂಗೆ ನೀವು ನಬಾರ್ಡ್ದವರು 10 ಲಕ್ಷ ಕೊಡ್ತಾರೆ, ಗೌರ್ಮೆಂಟ್ ಅಥವಾ ನಬಾರ್ಡ್ದವರು. ಆಮೇಲೆ ಗೌರ್ಮೆಂಟ್ದೊಳಗೆ ಏನಾದರೂ ಪ್ರೋಗ್ರಾಮ್ ಇರ್ತಾವಲ್ಲ, ಈಗ ಯಾಂತ್ರೀಕರಣ ಅಥವಾ ಏನಾದರೂ ಇಕ್ವಿಪ್ಮೆಂಟ್ಸು ಸಲಕರಣೆಗಳಿದ್ದರೆ ಅವನ್ನ ನೀವು ರೈತ ಉತ್ಪಾದಕರ ಸಂಘಗಳಿಗೆ ತಂದು ಇಟ್ಟು ಅವನ್ನ ಅಲ್ಲೇ ಮಾರ್ತಾರೆ. ಹೀಗಾಗಿ ರೈತ ಉತ್ಪಾದಕರ ಸಂಘಕ್ಕೆ ನೀವು RSK ಅಥವಾ ರೈತ ಸಂಪರ್ಕ ಕೇಂದ್ರ ಅಥವಾ ಅಸ್ಟೆಂಟ್ ಡೈರೆಕ್ಟರ್ ಅಗ್ರಿಕಲ್ಚರು ಇವರೆಲ್ಲ ಏನೇನು ತಮ್ಮ ನಡೆಯುತ್ತಿರುವ ಯೋಜನೆಗಳನ್ನ ತಮ್ಮ ಮುಖಾಂತರ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಹಾಗಾಗಿ ನಿಮಗೆ ಅಲ್ಲಿ ಇರುವ ಏನು ಯೋಜನೆಗಳಿರ್ತಾವೋ ಅದರ ಪ್ರಯೋಜನ ಕೂಡ ಮಾಡಬಹುದು. ಕೊನೆಯದಾಗಿ ಈಗ ರೈತ ಉತ್ಪಾದಕ ಸಂಘಗಳ ರಚನೆ ಹೆಂಗಿರ್ತದೆ, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಮಾಡಿಕೊಡಿ ಡಾಕ್ಟರ್ ಹುಲ್ಗೂರ್ ಅವರೇ. ಅದರ ರಚನೆ ನೋಡಿ, ಇವಾಗ ರೈತ ಉತ್ಪಾದಕರ ಸಂಘದ ರಚನೆ ನಾ ಹೇಳಿದಂಗೆ ಶೇರ್ ಹೋಲ್ಡರ್ಸ್ ಬೇಕು, ಆಮೇಲೆ ಅದನ್ನ ಮ್ಯಾನೇಜ್ ಮಾಡಲಿಕ್ಕೆ CEO ಅಂತ ಬೇಕು, ಆಮೇಲೆ ಫೈನಾನ್ಸ್ ಮ್ಯಾನೇಜ್ ಮಾಡಲಿಕ್ಕೆ ಅಕೌಂಟ್ಸ್ ಆಫೀಸರ್ ಬೇಕು, ಆಮೇಲೆ ಕಂಪ್ಯೂಟರ್ ಅದೆಲ್ಲ ಮಾಡಲಿಕ್ಕೆ ಅವರು ಬೇಕು. ಆಮೇಲೆ ಈ ಉತ್ಪಾದಕರ ಸಂಘದ ಪ್ರಾರಂಭದ ಪ್ರಕ್ರಿಯೆ ಹೀಗಿರ್ತದಲ್ಲ, ಉತ್ಪಾದಕರ ಕಂಪನಿಯ ಬಗ್ಗೆ ರೈತ ಉತ್ಪಾದಕರಿಗೆ ತಿಳುವಳಿಕೆ ಕೊಡಬೇಕು. ಅಂದ್ರೆ ಮೊದಲು ನಾವು ಕೆಲವೊಂದು ಮೀಟಿಂಗ್ ಮಾಡಬೇಕು ಹಳ್ಳಿಯೊಳಗೆ, ಪ್ರತಿಯೊಂದು ಹಳ್ಳಿಯೊಳಗೂ ಮೀಟಿಂಗ್ ಮಾಡಿ ರೈತ ಉತ್ಪಾದಕರ ಸಂಘದಿಂದ ಬರುವ ಲಾಭಗಳೇನು, ಅದರಿಂದ ಏನೇನು ಮಾಡಬಹುದು, ಷೇರ್ನ ಕಲೆಕ್ಟ್ ಮಾಡಲಿಕ್ಕೆ ಪ್ರೇರಣೆ ಮಾಡಬೇಕು, ಆಮೇಲೆ ಜನರನ್ನು ಆಯ್ಕೆ ಮಾಡಬೇಕು, ನಿರ್ದೇಶಕರನ್ನ ಆಯ್ಕೆ ಮಾಡಬೇಕು, ಆಮೇಲೆ ಇದನ್ನೇ ಏನು FPO ಡಿಜಿಟಲ್ ಸಿಗ್ನೇಚರ್ ಮಾಡಿ ಅಲ್ಲಿಗೆ ನಾವು ಡಿಪಾರ್ಟ್ಮೆಂಟ್ಗೆ ಕೊಡಬೇಕು. ಆಮೇಲೆ DIN ಅಂತ ಡೈರೆಕ್ಟರ್ ಐಡೆಂಟಿಫಿಕೇಶನ್ ನಂಬರ್ ಗೆ ಅರ್ಜಿ ಸಲ್ಲಿಸಬೇಕು. ಆಮೇಲೆ ಉತ್ಪಾದಕರ ಕಂಪನಿ ಹೆಸರಿನ ಆಕೆಗೆ ಅರ್ಜಿ ಸಲ್ಲಿಸುವುದು. ಅಂದ್ರೆ ಹೆಸರು ಏನ್ ಇಡ್ತೀರಿ ನೀವು? ಈಗ ಒಂದು ಉತ್ಪಾದಕರ ಸಂಘ, ಭೂಮಿ ರೈತ ಉತ್ಪಾದಕರ ಸಂಘ, ಮತ್ತೊಬ್ರು ಏನ್ ಹೇಳ್ತಾರ 7 ಕೋಟಿ ಉತ್ಪಾದಕರ ಸಂಘ. ಅಂದ್ರೆ ನಿಮಗೆ ಯಾವ ನಿಮ್ಮ ಲೋಕಲ್ ಆಗಿ ಏನು ಏನಾದ್ರೂ ಒಂದು ಇದು ಇರ್ತದೆ, ಏನು ತೊಗರಿ ಬೆಳೀತಾ ಇರ್ತೀರಿ ನಿಮ್ಮ ಊರೊಳಗೆ, ತೊಗರಿ ಉತ್ಪಾದಕರ ಸಂಘ ಅಂತ ಇಡ್ಬಹುದು. ಅಥವಾ ಇನ್ನೊಂದು ಊರೊಳಗೆ ಜೋಳ ಬೆಳೀತಾ ಇರ್ತಾರೆ, ಆ ಜೋಳ ಉತ್ಪಾದಕರ ಸಂಘ ಅಂತ ಹೆಸರು ಇಟ್ಕೋಬಹುದು. ಅಲ್ಲ ಈಗ ಡಾಕ್ಟರ್ ಹುಲ್ಗೂರ್ ಅವರೇ, ಈಗ 10 ಜನನೋ 20 ಜನನೋ 100 ಜನನೋ ರೈತರು ಇದ್ದಾರೆ ಅಂತ ಇಟ್ಕೊಳ್ರಿ, ಅವರು ತಮ್ಮ ಸಂಘನ ಮಾಡಿಕೊಂಡ್ರು, ಮತ್ತೆ ಷೇರನ್ನು ಕೂಡ ಈಗ 10 ಜನ ರೈತರು ಒಬ್ಬೊಬ್ರು 1 ಲಕ್ಷ ಹಾಕಿದ್ರು, 10 ಲಕ್ಷ ಆಯ್ತು, ಇದು ಕ್ಯಾಪಿಟಲ್ ಆಯ್ತು. ಈಗ ಸರ್ಕಾರದ ವತಿಯಿಂದನೋ ಅಥವಾ ಬ್ಯಾಂಕ್ ವತಿಯಿಂದನೋ ಅವರು ಕೂಡ 10 ಲಕ್ಷ ಕೊಡ್ತಾರೆ, ಸೀಡ್ ಮನಿಯನ್ನು ಕೊಡ್ತಾರೆ. ಈಗ 20 ಲಕ್ಷ ಆಯ್ತು, ಅದರಿಂದ ನೀವು ವ್ಯವಹಾರ ಮಾಡ್ರಿ ಅಂತಾರೆ. ಇದ್ರ ಜೊತೆಗೆ ನಿಮ್ಮ ಸೀಡ್ ಮನಿ ಏನು 20 ಲಕ್ಷ ಇರ್ತದಲ್ಲ, ಇದನ್ನ ನೋಡಿಕೊಂಡು ಬ್ಯಾಂಕ್ನವ್ರನ್ನು ಕೂಡ ನೀವು ಅಪ್ರೋಚ್ ಮಾಡಬಹುದು. ನಿಮ್ಮ ವ್ಯವಹಾರ ಹಿಂದಿನ 3 ವರ್ಷ 4 ವರ್ಷದ ವ್ಯವಹಾರ ನೋಡಿ, ಅಂದ್ರೆ ನಿಮ್ಮ ಆಡಿಟೆಡ್ ಅಕೌಂಟ್ ನೋಡಿ ಬ್ಯಾಂಕ್ನವರು ಕೂಡ ನಿಮಗೆ ಸಹಾಯ ಮಾಡ್ತಾರೆ. ರೈತ ಉತ್ಪಾದಕ ಸಂಘ ಸ್ಥಾಪನೆ ಮಾಡಿ ಒಬ್ಬರು 10 ಜನ ರೈತರಿದ್ದಾಗ ಒಬ್ಬೊಬ್ರು 1 ಲಕ್ಷ ಷೇರು ಮನಿಯನ್ನ ನೀವು ಅಲ್ಲಿ ಹಣವನ್ನ ಅಲ್ಲಿ ತೊಡಗಿಸಿದಾಗ ಅದು ನೀವು 10 ಲಕ್ಷ ಆಗುತ್ತೆ. ಸರ್ಕಾರ ಮತ್ತೆ 10 ಲಕ್ಷ ಕೊಡುತ್ತೆ, ಆವಾಗ ನಿಮ್ಮ ಉದ್ಯೋಗ ಪ್ರಾರಂಭ ಮಾಡಕ್ಕೆ 20 ಲಕ್ಷ ಆಗಿರುತ್ತೆ. ಅದನ್ನ ನೀವು ತೊಡಗಿಸಿ ನೀವು ನಿಮ್ಮ ಉದ್ಯೋಗನ ಮಾಡ್ಕೊಳ್ಬೇಕು. ಆಯ್ತು ಡಾಕ್ಟರ್ ಹುಲ್ಗುರವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನಮ್ಮ ರೈತ ಬಾಂಧವರು ಕೃಷಿ ಉತ್ಪಾದಕರ ಸಂಘ ಅಥವಾ ಸಂಸ್ಥೆನ ಹೆಂಗೆ ಸ್ಥಾಪನೆ ಮಾಡಬೇಕು ಮತ್ತು ಇದರಿಂದ ಏನೇನು ಉಪಯೋಗ ಇದೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕರ ಸಂಸ್ಥೆಗಳು ಈ ಕುರಿತು ಡಾ ಬಿಎಫ್ ಹುಲ್ಗೂರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ರೀ, ಒಂದ್ ಒಳ್ಳೆ ಇನ್ಶೂರೆನ್ಸ್. ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕನಕಪುರ ತಾಲೂಕು ಹೊಸದುರ್ಗದ HV ಶ್ರೀನಿವಾಸ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಆಹಾರದಲ್ಲಿ ನಿನ್ನ ರೂಪ ಮೋಹಕವೋ, ದಶಾವತಾರದಲ್ಲಿ ನಿನ್ನ ರೂಪವು ಮೋಹಕವೋ, ದಶಾವತಾರದಲ್ಲಿ ನಿನ್ನ ರೂಪವು ಮೋಹಕವೋ, ದಶಾವತಾರದಲ್ಲಿ ನಿನ್ನ ರೂಪವು ಮೋಹಕವೋ. ರಾವಣ ಮರ್ದನೆಂಬ ಬಿರುದಾಂಕಿತನೋ ನೀನೋ, ರಾವಣ ಮರ್ದನವೆಂಬ ಬಿರುದಾಂಕಿತನೋ ನೀನೋ, ರಾವಣ ಮರ್ದನನೆಂಬ ಬಿರುದಾಂಕಿತನೋ ನೀನೋ, ರಾವಣ ಮರ್ದನನೆಂಬ ಬಿರುದಾಂಕಿತನೋ ನೀನೋ. ಧರೆಯೊಳ ಪುನೀತನಾಗಿ ಹನುಗಾಲ ಸುಖಿಸುವನು, ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ನೆಪಿಸಲು ಪರಮಾನಂದ, ನೆಪಿಸಲು ಪರಮಾನಂದ. ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀ ರಾಮಸಲು ಪರಮಾನಂದ, ನೆಪಿಸಲು ಪರಮಾನಂದ. ದರೆಯೊಳ್ಳು ಪುನೀತರಾಗಿ ಅನುಗಾಲ ಸ್ತುತಿಸುವರು, ದರೆಯೊಳ್ಳು ಪುನೀತರಾಗಿ ಅನುಗಾಲ ಸ್ತುತಿಸುವರು. ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮಾಮೃತವ ಜಪಿಸ ಪರಮಾನಂದ, ಜಪಿಸಲು ಪರಮಾನಂದ. ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮಾಮೃತ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮಾಮೃತವ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ರಾಮ ಎಂಬೆರಡಕ್ಷರದಲ್ಲಿ ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮಾಮೃತವ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ಶರದಲ್ಲಿ ಏನಿದೆ ಆನಂದ, ಶ್ರೀರಾಮ ನಿನ್ನ ನಾಮಾಮೃತವ ಜಪಿಸಲು ಪರಮಾನಂದ, ಜಪಿಸಲು ಪರಮಾನಂದ. ಕೃಷ್ಣನ ಯಾರೇ ರಂಗನ ಕರೆ ಗೋಪಾಲಕೃಷ್ಣನ ಪಾಪ ವಿನಾಶನ ಗೋಪಾಲಕೃಷ್ಣನ ಪಾಪ ವಿನಾಶನ ಗೋಪಾಲಕೃಷ್ಣನ ಪಾಪ ವಿನಾಶನ ಗೋಪಾಲ ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ಜಾಣಯರಳನ ಕರೆಯ ಬಂದವರ ಜಾಣಯರಳನ ಕರೆಯ ಬಂದವರ ಜಾಣಯರಳನ ಕರೆಯ ಬಂದವರ ರಾಜವರದನ ಪರಮ ಪುರುಷನ ಹರಿ ರಾಜವರದನ ಪರಮ ಪುರುಷನ ಹರಿ ರಾಜವರದನ ಪರಮ ಪುರುಷನ ಹರಿ ರಾಜವರದನ ಪರಮ ಪುರುಷನ ಕರಿ ರಾಜವರದನ ಪರಮ ಪುರುಷನ ಕರಿ ರಾಜವರದನ ಪರಮ ಪುರುಷನ ಕರಿ ರಾಜವರದನ ಪರಮ ಪುರುಷನ ಕರಿ ರಾಜವರದನ ಪರಮ ಪುರುಷನ ತಾಲೂಕು ಹೊಸದುರ್ಗದ ಹೆಚ್ ವಿ ಶ್ರೀನಿವಾಸ